ಸ್ನೇಹದ ಮಡಿಲು ಮಗುವಿಗೆ ಪ್ರಪಂಚದ ಮೇಲೆ ಪ್ರೇಮವನ್ನು ಬೆಳೆಸುತ್ತದೆ. ಹೂವಿನ ಹಾಡು ಇದು, ಹೂವಿನ ಹಾಡು, ಹೂವಿನ ಮನದ ಮಗು ಹಾಡು, ಹೂವಿನ ಹಾಡು. ಇದು ಆಕಾಶವಾಣಿ ಬೆಂಗಳೂರು. ಈಗ ದೇಶಭಕ್ತಿ. ಆಕಾಶವಾಣಿ ಹೊಸಪೇಟೆ. ಗ್ರಾಮಾಂತರಂಗ. ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ಇಂದಿನ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ತರಕಾರಿ ಸೊಪ್ಪು ಕೃಷಿಯಲ್ಲಿ ತೊಡಗಿಕೊಂಡಿರುವ ಶ್ರೀ ಸಣ್ಣ ಹನುಮಂತಪ್ಪ ಗುಮ್ಮಗೇರಿ ಅವರೊಂದಿಗಿನ ಸಂದರ್ಶನ ಕೇಳಲಿದ್ದೀರಿ. ನಂತರ ರೈತರಿಗೆ ಸಲಹೆ ಹಾಗೂ ಕೃಷಿ ಗೀತೆಗಳನ್ನು ಕೇಳಲಿದ್ದೀರಿ. ಹಣಕಾಸಿನ ತುರ್ತು ಪರಿಸ್ಥಿತಿಗಳು ಯಾವಾಗ ಬೇಕಾದ್ರೂ ಎದುರಾಗಬಹುದು. ಇಂತಹ ಪರಿಸ್ಥಿತಿಗಳಲ್ಲಿ ಸ್ಮಾರ್ಟ್ ನಿರ್ಧಾರವನ್ನು ತೆಗೆದುಕೊಂಡ್ರೆ ಈ ಕಷ್ಟವನ್ನು ಸುಲಭವಾಗಿ ಎದುರಿಸಬಹುದು. ಸ್ಮಾರ್ಟ್ ನಿರ್ಧಾರ ಮಾಡೋರ್ಗಾಗಿನೇ ಇದೆ ಮಣಪುರಂ ಈಸಿ ಗೋಲ್ಡ್ ಲೋನ್ ಸ್ಕೀಮ್ಸ್. ಲೋನ್ ಚಾಲ್ತಿಯಲ್ಲಿರುವಷ್ಟು ದಿನಗಳಿಗೆ ಮಾತ್ರ ಬಡ್ಡಿ ದರ ಪಾವತಿಸಿ ಇನ್ನಷ್ಟು ಸ್ಮಾರ್ಟ್ ಆಗಿ. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಮಣಪುರಂ ಫೈನಾನ್ಸ್ ಶಾಖೆ ಅಥವಾ ನಮ್ಮ ಟೋಲ್ ಫ್ರೀ ಸಂಖ್ಯೆ 1-800-420-2233 ಗೆ ಕರೆ ಮಾಡಿ. ಪರಿಸರ ಮತ್ತು ಮಾನವನ ನಡುವಿನ ಸಂಬಂಧ ಅನನ್ಯವಾದುದು. ಪರಿಸರವಿಲ್ಲದೆ ಮಾನವನ ಉಳಿವು ಸಾಧ್ಯವೇ ಇಲ್ಲ. ಸುಂದರವಾದ ಕಾಡನ್ನು ನಾಶಗೊಳಿಸುತ್ತಾ ಪರಿಸರಕ್ಕೆ ಭಾರೀ ಪ್ರಮಾಣದಲ್ಲಿ ಕಾರ್ಬನ್ ಡೈಆಕ್ಸೈಡ್ ಬಿಡುಗಡೆ ಮಾಡುತ್ತಿರುವ ಮನುಷ್ಯ ಹವಾಮಾನ ಬದಲಾವಣೆಗೆ ನೀಡಿರುವ ಕೊಡುಗೆ ಒಂದೆರಡಲ್ಲ. ನೆನಪಿರಲಿ, ಸ್ವಚ್ಛ ಪರಿಸರ ಉಳಿದರೆ ಮಾತ್ರ ನಾವು ಉಳಿದೇವು. ರೈತ ಬಂಧುವರೇ, ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ಕೇಳಿ ತರಕಾರಿ ಸೊಪ್ಪು ಕೃಷಿಯಲ್ಲಿ ತೊಡಗಿಕೊಂಡಿರುವ ಶ್ರೀ ಸಣ್ಣ ಹನುಮಂತಪ್ಪ ಗುಮ್ಮಗೇರಿ ಅವರೊಂದಿಗಿನ ಸಂದರ್ಶನವನ್ನು. ಓ, ಏನ್ ರೇಜ್ಮೆಂಟ್ ರೀ, ಏನ ಮಾಡಕತ್ತೀರಿ? ಹಸಿರು ಸೊಪ್ಪು ಐತಿ. ನಮಸ್ಕಾರ. ನಮಸ್ಕಾರ. ಏನ್ ಮಾಡಕತ್ತೀರಿ? ಅಲ್ಲ ಸರ್, ಇದು ಹುಣ್ಚಿಕದ ಪಲ್ಯ ಅಂತ ಹೇಳ್ರಿ. ಹುಣ್ಚಿಕ ಪಲ್ಯ ಚೆನ್ನಾಗಿದೆಯಲ್ರಿ. ಹ್ಮ್, ಇದನ್ನ ಕಿತ್ಕಂಡ ಸಿಡಿ ಕಟ್ಟಿ ಮಾರ್ಕೆಟ್ ಕಳ್ಸಿ ಇದ್ರಿ? ಹ್ಞೂ. ಓ, ಬಾಳ ಇದೆಪ್ಪ. ಎಷ್ಟು ಪ್ರದೇಶದಲ್ಲಿ ಬೆಳಕತ್ತೀರಿ ಇದು? ಸರ್, ಇದಾಗ ದಿನ ಬರೋದಲ್ರಿ ಸರ್ ಸೊಪ್ಪು. ಆಗ ಬೆಡ್ ಬೆಡ್ ಹಿಂಗ ಹಾಕ್ಯಂತ ಹೋಗಿರ್ತೀವಿ ಸರ್. ಈಗ 8 ದಿನಕ್ಕೆ ಬರೋದು, 8 ದಿನ ಹಿಂದೆ ಮುಂದೆ ಹಾಕ್ಯಂತ ಹೋಗಿರ್ತೀವಿ. ಎಷ್ಟು ಬೆಡ್ಗಳು ಇದಾವೆ ಉಳ್ಚಿ ಕದ್ದು ಸರ್? ಒಂದು 10-6 ಇಲ್ಲಿ ಅದಾವಲ್ರಿ. ಒಂದು 10-6 ಬೆಡ್ ಇವಾದ ಸರ. ಒಂದು 10 ಪಲಾಕನ್ ಬೆಡ್ ಸರ್. ಒಂದು 5-6 ಇದು ಕೊತ್ತಂಬರಿ ಬೆಡ್ ಅದ ಸರ. ಓಹೋ. ಆ ಕಡೆಗೆಲ್ಲ ತಪ್ಪಲ ಗಡ್ಡೆ ಐತಿ ಸರ್. ಉಳ್ಳಗಡ್ಡಿ ತಪ್ಪಲ ಸಣ್ಣದ ಕೆಟ್ಟ ಗಡ್ಡೆ ಇರ್ತಾವ ಸರ್. ಪೀಚ್ ಗಡ್ಡೆ ಊರ್ಸಿರ್ತೀವ್ರಿ, ಅವ್ ತಪ್ಪಲ ಬರ್ತಾವ ಸರ್. ಅವು ಬಂದಾಗ ತಪ್ಪಲ ಗಡ್ಡೆ ಆಗಿ ಅವನು ಸೂಡ್ ಮಾಡಿ ಕಟ್ಟಾಕ್ತಾವ ಸರ್. ಅದು ಅದು ಕೂಡ ಮಾರ್ತಾವ ಸರ್. ಅಂದ್ರೆ ನೀವು ಸೊಪ್ಪು ತರಕಾರಿ ಬೆಳೀತಾ ಇದ್ರಿ? ಹ್ಞೂ ಸರ್. ಹ್ಞೂ ಸರ್. ಇದು ದಿನ ಕೆಲಸ? ಇದು ದಿನ ಕೆಲಸ ಸರ್. ಇದು ದಿನ ಲಾಭ ತರುತ್ತೆ. ಆತ ಸಂತಿ ಸಂತಿಗೆ ಆಗ ಇದ್ದಾಗೆಲ್ಲ ಒಯ್ಯದ ಒಯ್ಯದಾರೆ. ಎಲ್ಲಿ ನಿಮ್ಗೆ ಇಲ್ಲಿ ಸಂತಿ ಹತ್ರ ಆಗೋದು? ಗುರುವಾರ ಸರ್ ನಮ್ಮೂರ್ದಿತ್ತು ಸರ್. ಶುಕ್ರವಾರ ಕೂಕನಪಳ್ಳಿ ಸಂತಿ ಸರ್. ನಾಳೆ ಇಲ್ಲಿ ಕುದ್ರಿಮತಿ ಆಗತ್ ಸರ್. ಅಲ್ಲ ನೋಡ್ರಿ, ನಿಮ್ ಜೊತೆ ಮಾತಾಡ್ತಾ ಮಾತಾಡ್ತಾ ನಿಮ್ ಹೆಸರು ಕೇಳದ ಬಿಟ್ಬಿಟ್ಟೆ. ಹೆಸರೇನ್ ರೀ ಬಿಟ್ರೆ ಸರ್? ನಮ್ಮ ಹೆಸರು ಹನುಮಂತಪ್ಪ. ಸಣ್ಣ ಹನುಮಂತಪ್ಪ. ಸಣ್ಣ ಹನುಮಂತಪ್ಪ. ಇದು ನಿಮ್ಮೂರು ಚಿಲಕಮುಖಿ? ಚಿಲಕಮುಖಿ ಸೀಮಾ ಬರ್ತಾ ಸರ್. ಸ್ವಂತ ಊರು ಚಿಲಕಮುಖಿ ಸರ್. ನಿಮ್ ತಂದೆಯವ್ರ ಹೆಸರು? ಮಲ್ಲಪ್ಪ ಸರ್. ಅವರು ವ್ಯವಸಾಯ ಮಾಡ್ತಾ ಇದ್ರು? ಹ್ಞೂ. ಅವಾಗ ಕೊಪ್ಪಳಿಬಾಯಿ ಇದ್ದಾಗಿದ್ದ ವ್ಯವಸಾಯ ಮಾಡ್ಯಾರ ಸರ್. ಓ, ಹಂಗೆ. ಏತ ನೀರಾವರಿ? ಏತ ನೀರಾವರಿ. ಬಾವಿಯಿಂದ ನೀರು ತೆಗೆದು? ಹ್ಞೂ. ಅವಾಗಲಿಂದ? ಅವಾಗಲಿಂದ ಸರ್. ಈಗ ನಿಮ್ ತಂದೆ ಇದಾರ? ಇಲ್ರಿ, ತೀರ್ಕೊಂಡಾರ. ತೀರ್ಕೊಂಡಿದ್ದಾರೆ. ಈಗ ಹೇಳಿ, ನಿಮ್ದು ಚಿಲ್ಕಮುಖಿ ಸಣ್ಣಮ್ಮ ಅಂತಪ್ಪ ನಿಮ್ಮ ಹೆಸರು. ನಿಮ್ಗೆ ಯಾವಾಗ್ಲಿಂದ ಈ ತರಕಾರಿ ಬೆಳಿಲಿಕ್ಕೆ ಮುಂದಾದ್ರಿ ನೀವು? ಸರ, ನಮ್ಮ ಅಪ್ಪ ಮಾಡ್ಕೊಂತ ಬರ್ತಿದ್ರಿ. ಅವಾಗ ಗಜ್ಜರಿ ಗೆಣಸು ಅವಾಗ್ಲಿಂದ ಅವಾಗಿದ್ದಾರೆ. ತರಕಾರಿನ ಅವಾಗ ಬಂಡಿ ಕಟ್ಕೊಂಡು ದೊಡ್ಡ ಸೆಂತಿ ಅಂದ್ರ ಕನಿಗಿರಿ ಹಾಕತ್ರಿ. ಅವಾಗ ಹ್ಞೂನ್ರಿ, ಕನಿಗಿರಿಗೆ ಹೋಗತ್ರಿ. ಅವಾಗ ಹೇಳ್ತಿದ್ರಿ. ನಿಮ್ಗೆ ಇಲ್ಲಿ ಹತ್ರ ಆಗ್ತದೆ ಹಿಂಗೆ? ಕನಿಗಿರಿ ಕೊಪ್ಪಳ ಎರಡು ಸೇಮ್ ಹಾಕವ್ರಿ. ನಮ್ಗ ಮಾರ್ಕೆಟಿಂಗ್ ಇರೋದು ಕನಿಗಿರಿ ಜಾಸ್ತಿ ಹೋಗೋದ್ರಂತ್ರಿ. ಅವಾಗ ನಮ್ಮ ಅಪ್ಪಾರ ಮೂಲಂಗಿ ಗೆಣಸು ಗಜ್ಜರಿ ಇವನ್ನೆಲ್ಲ ತಗೊಂಡ್ ಹೋಗಿದ್ರಂತ ಸರ. ಈಗ ಇತ್ತೀಚೆಗೆ ಆದ್ರೆ ನಾವು ತರಕಾರಿ ಬಿಟ್ಟಿಲ್ಲ ಸರ್, ಯಾವ್ದೇ ಕಾರಣಕ್ಕೂ. ಈಗ ಕೊಳವೆ ಬಾವಿ ನೀರು ಹೋಗುತ್ತೆ ಸರ್. ತರಕಾರಿ ಬೆಳೆಯೋದು ನಿಮ್ ತಂದೆಯವ್ರ ಕಾಲದಿಂದಲೂ ಅದಂಗೆ ಮುಂದುವರೆದಿದೆ. ಹ್ಞೂ ಸರ್, ಹ್ಞೂ ಸರ್. ಬಾವಿ ನೀರು ಹೋಗ್ಬಿಡು ಸರ್. ಅದ ನಮ್ಮ ಕಾಲ್ಕ ಇದನ್ನ ಹಾಕ್ಸಿದ್ವಿ ಸರ್, ಬೋರ್ ಹಾಕ್ಸಿದ್ವಿ. ಈಗ ಬೋರ್ ಒಂದ್ ಎರಡ್ ಇಂಚ್ ಸಪ್ ಐತ್ರಿ. ಅದ್ರಲ್ಲಿದ್ದಾನ ಈಗ ತರಕಾರಿ ಮಾಡ್ಕೊಂತ ಹೊಂಟಿವಿ ಸರ್. ಈಗ ಇದು ಅಂದ್ರೆ ನಿಮ್ಗೆ ತರಕಾರಿ ಸೊಪ್ಪು ಬೆಳೆಯೋರಿಗೆ ದಿನ ಕೆಲಸ ಇಲ್ಲಿ? ಹ್ಞೂನ್ರಿ, ದಿನ ಇರ್ಲೇಬೇಕು, ಇರಬೇಕ್ರಿ. ಆಳುಗಳು ಇದಾರೆ ಎಂ ಮನೆಯವ್ರ ನಾಲ್ಕು ಜನ ಇರ್ತವ್ರೆ. ಒಂದಿಬ್ರು ಇದು ಬಂತಂದ್ರೆ ಕರ್ಕೊಂತಾರೆ. ನಿಮ್ ಮನೆಯವ್ರಿಗೆ ಕೆಲಸ ಮಾಡಿದ್ರೆ ಸಾಕಾಗ್ತದೆ? ಮಾಡ್ತಾರೆ, ಮಾಡ್ತಾರೆ. ನಾವು ಮತ್ತೆ ಕಟ್ಟದ ಈಗ ಅವ್ರು ಕಿತ್ ಕಿತ್ ಕೊಟ್ರೆ ನಾನು ಕಟ್ಟಕತ್ತೀನಲ್ಲ ಸರ್. ಕಟ್ಟಿ ಗಾಡಿ ತಗೊಂಡು ಹೋಗ್ಬಿಡ್ತಾನೆ ಸರ್. ನಾನು ಈಗ ಹತ್ತಿರದ ಸಂತೆಗಳಂದ್ರೆ ನಿಮ್ಗೆ ಯಾವ್ದು ಹತ್ತಿರ ಸಂತೆ ಅಂದ್ರೆ? ನಮ್ಮೂರು ಸರ ಮುಗಿತ್ರೆ, ಕುಕುನಪಲ್ಲಿ ಒಂದಾಗತ್ತೆ ಸರ್. ಆಮೇಲೆ ನಾಳೆ ಕುದುರೆಮತಿ ಆಗತ್ತೆ ಸರ್. ಕುಕುನಪಲ್ಲಿ ಸಂತೆ ಏನು ದೊಡ್ಡದಂತಲ್ಲಪ್ಪ? ದೊಡ್ಡ ಸಂತೆ ಸರ್ ಅದು. ಇವತ್ತು ಕುರಿ ಸಂತೆ ವಿತ್ ಬಟ್ಟಿದು, ಆಮೇಲೆ ಈ ತರಕಾರಿ ಸಂತೆ. ದೊಡ್ಡ ಸಂತೆ ರೀ ಅದು. ಜಾತ್ರೆ ಜಾತ್ರೆ ರೀ. ಜಾತ್ರೆ ಆದಂಗೆ ಆಗ್ತದೆ ಅದು. ವಿಚಿತ್ರ, ವಾರ ವಾರ ಹಂಗಾರ ಅದು. ಪ್ರತಿ ವಾರ ಹಂಗೆ? ಪ್ರತಿ ವಾರ ಹಂಗಾರಿ. ಶುಕ್ರವಾರ ಅಲ್ಲಿ ವ್ಯಾಪಾರ ಚೆನ್ನಾಗ್ತದೆ? ವ್ಯಾಪಾರ ಹಾಕತ್ರಿ. ನಾವು ಸವಾಲಿಗೆ ಹೋಯ್ತಿವಿ ಮತ್ತೆ ಕುಂತುನು ಹಂಗ. ಈಗ ನಾವು ನೇರ ಬೆಳೆದಿರ್ತೀವಲ್ರಿ, ದಲಾಲ್ರಿ ಕೊಡೋ ಬದಲು ರೈತರಿಗೆ ಒಂದು 10 ರೂಪಾಯಿಗೆ 3 ಸಾವಿರ ಕೊಡ್ತೀವಿ ಅಂದ್ಬಿಟ್ರೆ ಒಯ್ದು ಬಿಡ್ತಾರೆ ಸರ್. ಅವ್ರಿಗೆ ಒಮ್ಮೆ ನೆನೆಸ್ತಾರಂತ. ನೀವು ಅಲ್ಲಿ ಮಾರಾಟ ಮಾಡೋರಿಗೆ? ಮಾರಾಟ ಮಾಡೋರಿಗೆ ಕೊಡೋದು ಕಮ್ಮಿ ರೀ. ಕಡಿಮೆ ನೀವೇ ಮಾರಿ ಬರ್ತೀರಿ? ಮಾರಿ ಬಿಡ್ತಾರೆ. ತುಂಬಾ ಜಾಸ್ತಿ ಇದ್ದಾಗ ಏನ್ ಮಾಡ್ತೀರಾ? ಮತ್ತೆ ಬಹಳ ಬಂತಂದ್ರೆ ಮಾರ್ಕೆಟಿಗೆ ಬಿಟ್ಟು ಬಿಡ್ತೀರಿ. ಪೆಂಡಗಟ್ಲೆ 100 ಸಿ ಹುಡುಗಿ ಇಂತಿಷ್ಟ ಅಂತ ಹೇಳಿ ಕೊಟ್ಬಿಡ್ತೀರಿ. ಹುಳಚಿಕಾಯಿ ಬೆಳಿತೀರಿ, ಚೌಳಿಕಾಯಿ ಬೆಳಿತೀರಾ? ಚೌಳಿ ಗಿಡನ ಸುತ್ತಲೂ ಮೋದಿ ಊರಿಸಿರ್ತೀವ್ರಿ, ಅವನು ಬಿಡಿಸ್ತೀವ್ರಿ. 4 ಕೆಜಿ ಹಿಂಗ ಚಿಕ್ಕರ ಲೋಕಲ್ ಮಾರ್ತೀವ್ರಿ. ಇಲ್ಲ ಜಾಸ್ತಿ ಆದ್ನಂದ್ರೆ ಮತ್ತೆ ಕ್ವಿಂಟಲ್ ಗಟ್ಲೆ ಬರ್ತಾವ್ರಿ, ಕೊಟ್ಬಿಡ್ತಾರೆ. ಕೊತ್ತಂಬರಿ ಎಷ್ಟು ಬರ್ತದೆ ದಿನ? ಇದು ಎಷ್ಟು ಹುಳಾಗ್ತದೆ ಕೊತ್ತಂಬರಿ? ಈಗ ನಾವು ಕಿತ್ತಿದಂಗಲ್ಲರಿ, ನಾವು ಹೆಂಗ್ ಬೆಡ್ ಚೆಲ್ಕೊಂಡಿರ್ತೀವಲ್ಲ, ಈಗ 6 ಮಡಿ ಐತೆ ಅಲ್ಲ ಸರ್. 4 ದಿನ ಬಿಟ್ಟು ಚೆಲ್ಲಿರ್ತೀವ್ರಿ. ಅದು ಒಂದ್ 4 ದಿನ ಹಿಂದ್ ಬರುತ್ತಲ್ರಿ. ಈಗ ಇದಿಷ್ಟಕ್ಕೆ ಒಮ್ಮೆ ಕಿತ್ಕೊಂಡಿ ಅಂದ್ರೆ ಒಂದ್ 50-60 ಸೀಟ್ ಕಿತ್ಬಹುದು, 100 ಸೀಟ್ ಕಿತ್ಬಹುದು. ನಾವು ಮುಂದೆ ಒಯ್ತೀವಿ ಜಾಸ್ತಿ ಮಾರ್ಕೆಟಿಂಗ್ ಮಾಡ್ಬೇಕಂದ್ರ. ನಾವಿಲ್ಲ ಇವತ್ ಕಿತ್ಕೊಂಡ್ ನಾಳೆ ಒಂದಿಷ್ಟು ಒಯ್ಯನ್ ಬಿಡ ಅಂತಂದ್ರೆ ಇವತ್ತೊಂದ 100 ಸೀಟ್ ಅಷ್ಟೇ ಕಿತ್ತೀವ್ರಿ. ಈಗ ಇದು ಎಷ್ಟು ಎಕರೆ ಇದೆ ಅಪ್ಪ ನಿಮ್ ತರಕಾರಿ ಬೆಳೆ ಎಲ್ಲ? ಏ ಸ್ವಲ್ಪ ರೀ, ಒಂದ್ 3/4 ಎಕರೆ 1 ಎಕರೆ ಆಗ್ಬೋದು ಅಷ್ಟೇ. ಮತ್ ನಿಮ್ ಭೂಮಿ ಜಾಸ್ತಿ ಇದೆ ಅಲ್ವಾ? ಐತ್ರಿ, ಹೊರ ಜಮೀನ್ ಐತ್ರಿ. ಎಷ್ಟಿದೆ? 15 ಎಕರೆ ಆಗತ್ರಿ ಅಷ್ಟು. ಹೌದಾ? ಅಲ್ಲಿ ಏನ್ ಬೆಳಿತೀರಲ್ಲ? ಅಲ್ಲಿ ಹುಳ್ಳಿ ತೊಗರಿ ಅಕ್ಕಡಿ ಹಾಕ್ತವ್ರಿ, ಸಜ್ಜಿಯಾಗ ಅಕ್ಕಡಿ ಹಾಕಿರ್ತೀವ್ರಿ. ಆಮೇಲೆ ಇವು ತೊಗರಿ ಅಕ್ಕಡಿ ಹಾಕಿದ್ ಎರಡ್ ಪಟ್ಟಿ ಹಾಕಿದ್ನಿ ಅಂದ್ರ ಒಂದಿಷ್ಟು ನವಣಿ ಬಿತ್ತವ್ರಿ. ಹಸಿರು ಅಕ್ಕಡಿ ಇವನ್ನೆಲ್ಲ ನಾವು ಸುತ್ತಲಿ ಉದಕ್ಕ ಬದಿಗೆಲ್ಲ ಅಕ್ಕಡಿ ಹಾಕೊಂಡ್ಬಿಡ್ತೀವ್ರಿ. ನಾವು ನಡಕ ಅಕ್ಕಡಿ ಮಾಡಿ ಅಂತಂತವಾಗಿ ಬಂದ ಬರ್ತಾವ್ರಿ. ನಮ್ ಅಕ್ಕಡಿ ಅಂದ್ರೆ ಒಟ್ಟು 6 ಸಾಲಿಗೆ ಒಂದು ಮಿಶ್ರ ಬೆಳೆ ಇದ್ದಂಗೆ. ಹ್ಞೂ ಸರ, ಮಿಶ್ರ ಬೆಳೆ ಅಂದ್ರೆ ಈಗ 6 ಸಾಲಿಗೆ ಒಂದು ಸಾಲ ಸಾಲ ಅದು. 4 ಸಾಲಿಗೆ ಒಂದು ಸಾಲು, ಅದು ಒಂದು ಸಪರೇಟ್ ಅದ. ಸಪರೇಟ್ ಮಡಿಕಿದ ಒಂದು ಸಪರೇಟ್ ಸಾಲ್ರಿ. ಈಗ ತೊಗರಿದ ಒಂದು ಸಪರೇಟ್ ಸಾಲು, ಹೆಸರಿಂದ ಒಂದು ಸಪರೇಟ್ ಸಾಲು. ಅದ್ರಾಗರಿ ಇದು ಒಂದ್ ರೀತಿ ಒಳ್ಳೇದಲ್ವಾ? ಹ್ಞೂನ್ರಿ. ಈಗ 4 ಸಾಲು ಸಜ್ಜಿ ಹಾಕಿದ್ವಿ ಅಂದ್ರೆ ಒಂದ್ ಸಾಲಿಂದ ಅದು, ಮತ್ತೆ 4 ಸಾಲಿಂದ ಅದ ಅಂದ್ರೆ ಹಿಂಗ್ ಒಂದ್ ಸಾಲು ಅಕ್ಕಡಿ ಹಾಕ್ಬಿಡ್ತಾರೆ. ಇದರಲ್ಲಿ ಲಾಸ್ ಆಗೋದು ಕಡಿಮೆ? ಲಾಸ್ ಅಂತೂ ಕಂಡೇ ಇಲ್ರಿ ನಾವು. ಅಕ್ಕಡಿ ಸಾಲದಲ್ಲಿ ಯಾರು ಲಾಸ್ ಕಾಣಕ್ಕೆ ಇಲ್ಲ. ಅಕ್ಕಡಿ ಕಾಳನ್ನು ಕೊಣಗಲ್ರಿ ನಾವು. ನಮ್ಗೆಲ್ಲ ನಮ್ ಕುಟುಂಬಸ್ಥರಿಗೆ ಕೊಟ್ಟು ನಾವು ತಿಂದು ನಮ್ಗೆ ಆರಾಮ ಜೀವನ ದೇವರು. ಮಿಶ್ರ ಬೆಳೆ ಮಾಡೋದ್ರಿಂದ ನಿಮಗೆ ಬೇಕಾಗುವಂತ ಎಲ್ಲಾ ಧಾನ್ಯಗಳು ಸಿಗ್ತವೆ? ಸಿಗ್ತಾವ ಸರ್, ಸಿಗ್ತಾವ. ಮತ್ತೆ ನೀವು ಏನು ಹಣ ವ್ಯಯ ಮಾಡ್ತೀರಿ? ಲಾಸ್ ಆಗಲ್ಲ? ಏನಿಲ್ಲ ಸರ್, ಲಾಸ್ ಏನಿಲ್ಲರಿ ಸರ್. ಆಮೇಲೆ ನಾವು ಬೀಜ ಪಾಜ ಮಾರ್ಕೆಟಿಂಗ್ ನಾಗ ತರಕ್ ಹೋಗಲ್ರಿ ನಾವು. ಹೋಗಲ್ಲ, ಹೋಗಲ್ರಿ. ತರಕಾರಿ ಬೀಜ ಆದ್ರೂ ನಾವೇ ತಯಾರು ಮಾಡ್ಕೊಂತೇವೆ ಸರ್. ಇವತ್ತಿಗೆ ಆದ್ರೂ ನಾವು ಈಗಾದ್ರೂ ನಾವ ನೋಡ್ರಿ, ಇದನ್ ಬುಟ್ಟಿ ನೋಡ್ ಸರ್. ಇದು ಒಂದು ಕಿಚಿರಿಕಾಯಿ ಬೀಜ ಅಂತೀವಲ್ರಿ, ಈ ಚೌಳಿಕಾಯಿ ಬೀಜ. ಇದ್ರಾಗ ಒಂದು 4 ಕಾಯಿ ಹೀರಿಕಾಯಿ ಅಲ್ವಾ ಇದು? ಕಿಚಿರಿಕಾಯಿ ಅಂತ ಸರ್. ನೀವು ಕಿಚಿರಿಕಾಯಿ ಅಂತೀರಿ? ನಾವು ಕಿಚಿರಿಕಾಯಿ. ನಮ್ ಕಡೆ ಕೆಲವು ಕಡೆಗೆಲ್ಲ ಹೀರಿಕಾಯಿ ಅಂತಾರ ಸರ್. ನಾವು ಈಗ ಒಂದ್ 4 ಟ್ರೇ ಯಾಕವ್ ಸರ್, ಅದ್ರಾಗ ಬಲ್ತು ಒಂದ್ 2-3 ಕಾಯಿ ಬಿಟ್ಟು ಬಿಡ್ತೇವ್ ಸರ್ ನಾವು. ಹೌದಾ? ಅದ್ರಾಗ ಅವ್ನ ಅರಿಗಿಲ್ರಿ, ಅವ್ ಬೀಜಕ್ರಿ. ಮತ್ತೆ ಹೊಳ್ಳಿ ನಾವು ಸುತ್ತಲಿ ಎಲ್ಲರ ಈಗ ಬದಿಯಿಂದ ನೀರು ಹೋಗಲ್ಲಿ ಕಾಲುವೆ ಕೂರಿಸ್ಬಿಟ್ರೆ ಬಳ್ಳಿ ಬದಿಯನ್ ಕಡೆಗೆ ಹೋಗ್ಬಿಡ್ತೈತೆ ಸರ್. ಅಲ್ಲಿ ಕಾಯಿ ಅಥವಾ ಒಂದ್ 4 ಟ್ರೈ ಹಿಂಗ ಸಿಕ್ಕ ನಮ್ಗೆ. ದಿನ ವಹಿವಾಟ ದಿನ ವಹಿವಾಟು ಸರ ನೋಡ್ರಿ, ಒಂದ್ ಕೊತ್ತಂಬರಿ ತಗೊಂಡ್ ಹೋದ್ರ ಒಂದ್ ರೇಟ್ ಸಿಕ್ತೆ ಅಂದ್ರ ಒಂದ್ 1500 ಬರುತ್ತೆ, 1000 ಬರುತ್ತೆ ಒಮ್ಮೆಮ್ಮೆ. ಮತ್ ನಮ್ ಪೆಟ್ರೋಲ್ ಖರ್ಚು ಮತ್ತೆ ಒಂದ್ 2 ಆಳಿನ ಖರ್ಚು ನಮ್ದು ಇದೆಲ್ಲ ತೆಗೆದ್ರೆ ಒಂದ್ 700-800 ರೂಪಾಯಿ ಮನೆಗೆ ಸರ್. ನೋಡ್ರಿ ಈಗ ಒಂದು ಸಾವಿರ ರೂಪಾಯಿ ಅಂತ ಲೆಕ್ಕ ಹಿಡಿದ್ರು ತಿಂಗಳಿಗೊಂದು 25,000 ದೋಕೈಲ ನಮ್ಗೆ ಎಲ್ಲಾ ದಿನ ಸರ್. ಉಳ್ಳಗಡ್ಡಿ ಬೆಳೆದು ಶೆಡ್ಗೆ ಹಾಕಿವ್ರಿ, ಶೆಡ್ ಹಾಕಿರಿ. ಉಳ್ಳಗಡ್ಡಿ ಅಲ್ಲಿ ಅಚ್ಚ ಕಡೆ ಕಾಣುತ್ತಲ್ಲ ಸರ್ ನೀಲಿ ಶೆಡ್ ಬಣ್ಣದ, ಆ ಶೆಡ್ ಅಂತೆಲ್ಲ ಅದು ಗೌರ್ಮೆಂಟ್ ಕೊಟ್ಟಾರಿ ಅವ್ರು ಶೆಡ್ ಮಾಡಿಸ್ಕೊಟ್ಟಿದ್ರು. ಶೆಡ್ ಉರುಳಿ ಶೆಡ್, ಆ ಶೆಡ್ನಾಗ ಎಷ್ಟು ಅಳತೆ ಇದೆ ಅದು ಸರ್? ಅದು 40 ಫೂಟ್ ಉದ್ದ ರೀ, 20 ಫೂಟ್ ಆಗಲ್ಲ ರೀ. ತೋಟಗಾರಿಕೆ ಇಲಾಖೆ ಅವ್ರು ಕೊಟ್ಟಿರ? ತೋಟಗಾರಿಕೆ ಇಲಾಖೆ ಅವ್ರು ಕೊಟ್ಟರು ಸರ್. ಅದು ಈರುಳ್ಳಿ ಶೆಡ್, ಅದು ಈರುಳ್ಳಿ ಶೆಡ್ ಸರ್. ತಳಗ ಸೈಡ್ ಎಲ್ಲ ಜಾಡ್ರಿ ಬಡ್ದು ಯಾಡಿಂಗ್ ಮಾಡಿಸಿರ್ತಾರೆ, ಅದ್ ತಳಗ ಎಲ್ಲ ಗಾಳಿ ಆಡ್ಕೊಂತಾನೆ ಇರತ್ತೆ ಸರ್. ತಳಗ ಎರಡು ಖಾನಿ ಮಾಡಿರ್ತಾರೆ ಸರ್, ಆ ಕಡೆ ಕಾಣತ್ತಲ್ರಿ, ಅದು ಒಂದ್ ಖಾನಿ ಈ ಕಡೆ ಒಂದು, ಎರಡು ಖಾನಿಯಾಗ ಹಾಕ್ಬಿಡ್ತೇವೆ ಸರ್. ನಾವು ಅಂದ್ರ ನಾವು ಸೀಸನ್ ವೈಸ್ ರೀ ಅದು ಬೆಳೆದ. ಈಗ ನಾವು ಹೊಲಕ್ ಬಿತ್ತಗಲ್ರಿ, ನಾವು ಎರೆ ಕಡೆಗೆ ಬಿತ್ತಾರಲ್ಲ ಹಂಗ ಬಿತ್ತಗಲ್ರಿ. ನಾವು ಉಳ್ಳಗಡ್ಡಿ ಹಚ್ತೀವ್ರಿ, ಸಸಿ ಮಾಡಿ ಹಚ್ತೀರಿ ನೋಡ್ರಿ. ನಾವು ಬೀಜ ನಾವೇ ತಯಾರು ಮಾಡ್ತೀವ್ರಿ. ಹೌದಾ? ಉಳ್ಳಗಡ್ಡಿ ಈರುಳ್ಳಿ ಬೀಜ ನೀವೇ ತಯಾರು ಮಾಡ್ತೀವಿ? ನಾವೇ ತಯಾರು ಮಾಡ್ತೇವೆ ಸರ್. ಈಗ ಅದ್ರಾಗ ದುಂಡ ಚಲೋ ಗಡ್ಡಿ ಈಗ ನಾವ್ ಬೆಳೆದಿರ್ತೀವಿ ಸರ, ಅದ್ರ ದುಂಡ ಗಡ್ಡಿ ನೋಡಿ ಮ್ಯಾಲೆ ಅರ್ಧ ಕೊಯ್ದು ಬಿಡ್ತೇವೆ ಸರ್. ಕೋದು ಒಳ್ಳೆ ಬೀಜಕ್ ನಾವ ತಯಾರು ಮಾಡ್ತೇವೆ ಸರ್. ಬೀಜಕ್ ಕ್ವಾಂಟಿಟಿ ಕೊಡ್ತೇವೆ ಸರ್. ನಾವು ನಂಬರ್ 1 ಗ್ಯಾರಂಟಿ ಕೊಡ್ತೇವ್ರಿ. ನೀವು ಮಾರ್ತೀರಿ? ನಾವ ಮಾರ್ತೇವ್ರಿ. 5 ಸೇರು 4 ಸೇರು ಹಿಂಗ ನಮ್ಮ ಮಡಿ ಮಾಡಿ ಚೆಲ್ಲಿ ಬೀಜ ಉರಿಸಿರ್ತೀವಿ. ಅವು ತೆನಿ ಬಿಟ್ಟಾಗ ತೆನಿ ಬಲ್ ತಿಂದ ಮೇಲೆ ಬಂದ್ ಗೊತ್ತಾಗತ್ರಿ, ಅವು ಬಾಯಿ ಬಿಡ್ತಾವ ಸರ್ ಬೀಜದ ಹೂವು ತೆನಿ. ಅವ್ನ ಬಿಡಿಸ್ಕೊಂಡು ನೆಳ್ಳಾಗ ಒಣಗಿಸ್ಕೊಂತ ಸರ್, ನೆಳ್ಳಾಗ ಒಣಗಿಸಿ ಎಲ್ಲ ಬೀಜ ತೆಗೆದು ಸ್ವಚ್ಛ ಹಸ ಮಾಡಿಂದೆ 800-1,000 ರೂಪಾಯಿ ಹಿಂಗ್ ಸೇರ್ನಂಗ್ ಕೊಟ್ಬಿಡ್ತಾರೆ ಸರ್. ಪಾವು ಅಚ್ಚರು ಹಿಂಗ್ ಮನಿಗೆ ಬೇಕಾದ್ರೆ ಬೇಕಲ್ಲ ಸರ್. ಈರುಳ್ಳಿ ಬೀಜ ಎಂದು ತೊಂದ್ರೆ ಆಗಿಲ್ಲ? ತೊಂದ್ರೆ ಆಗಿಲ್ಲ ಸರ್, ಇವತ್ತಿಗಿನ ತೊಂದ್ರೆ ಆಗಿಲ್ಲರಿ. ಯಾವ್ದೋ ನಮ್ದು ರಿಮಾರ್ಕ್ ಬಂದಿಲ್ರಿ. ಈಗ ಮಾರ್ಕೆಟಿಂಗ್ ನಾಗ ತಂದರು ಜರ್ಮ್ ಬಂದಿರ್ಗಿಲ್ಲ ಅಂತಾರ್ರಿ, ಆಮೇಲೆ ಕಾವಿ ಬರ್ತೈತೆ ಅಂತಾರ್ರಿ, ತೆನಿ ಬಿಡ್ತೈತೆ ಅಂತಾರ್ರಿ. ಹಂಗತಿ ಏನಿಲ್ಲ, ನಮ್ ನಂಬರ್ 1 ಬೀಜ ರೀ ನಮ್ಮ. ಅವಾಗ ನಮ್ಮ ಪುನರ್ಕಾಲದಾಗ ಇದ್ದಾನ್ರಿ. ಎಷ್ಟು ಕೆಜಿ ನಿಮ್ಮಲ್ಲಿ ಮಾರಾಟ ಆಗ್ತದೆ? ವರ್ಷದ ಬೀಜ ವರ್ಷಕ್ರಿ, ಒಂದ್ ದಿವಸ ಒಂದ್ ಸ್ವಲ್ಪ ಸರಿ ಉಳಿದ್ರಂದ್ರು ಕೂಡ ಚೆಲ್ಲಿ ಬಿಡ್ತಾರ. ನಾವು ಕಟ್ ಬಿಡ್ತೀವಿ, ಅವ್ನು ಬರಗಲ್ರಿ, ವಾಳ್ ಮಳೆ ವರ್ಷಕ್ ಬರಗಲ್ರಿ. ಅದಕ್ಕ ನಮ್ಗೆ ಎಷ್ಟು ಎಷ್ಟು ಸೇರು ಮಾರಾಟ? 4 ಸೇರು ತಗೊಂತೀವ್ರಿ. ನಾವ್ ಮನೆಯವ್ರ ಒಂದು ನಮ್ಮ ಇವ್ರಿ ಪಾವು ಅಚ್ಚರು ಒಯ್ದಾರು ಹಿಂಗತಿ ಕೊಟ್ಟು ಒಂದ್ ಸೇರ್ 2 ಸೇರ್ ಮಾರ್ಕೊಂಡ್ಬಿಡ್ತೀವ್ರಿ ಅಷ್ಟೇ. ಯಾರೋ ಅಂದ್ರೆ ದೊಡ್ಡ ಪ್ರಮಾಣದಲ್ಲಿ ಇಲ್ರಿ ಸರ್. ಯಾರು ಬಂದು ನಮ್ಗೊಂದ್ ಚೀಲ ಬೇಕು ಇಲ್ರಿ ಸರ್, ಅಷ್ಟು ಹಂಗೇನಿಲ್ಲ ಇಲ್ರಿ. ನಿಮ್ಗೆ ಎಷ್ಟು ಬೇಕು ನೀವೇ ಬೀಜ ಉತ್ಪಾದನೆ ಮಾಡ್ಕೊಂತವ್ರಿ. ನೀವು ಹೊರಗಡೆ ತರಗಲ್ರಿ? ನಾವು ತರಗಲ್ರಿ ಅಂಗಡಿಯಾಗ. ಅಲ್ಲೇ ಎಲ್ಲ ಹೋಗಿ ಈ ಕೊಪ್ಪಳ ಬರುತ್ತೆ ನಮ್ಗ ಅಂಗಡಿಯಾಗ ತರ್ತಾರ್ರಿ. ಒಬ್ಬೊಬ್ರು ತರಕಾರಿ ಬೀಜನ ಅವ್ರು ನಮ್ ಪಕ್ಕಕ್ಕೆ ಅಚ್ಚ ಕಡೆ ಹೊಲ್ದರ್ ಅದಾರ ನೋಡ್ರಿ, ಅವ್ರು ನಮ್ ತರಕಾರಿ ಬೀಜ ತರಲಾರ್ದ ಅವ್ರ ಅಂಗಡಿಯಾಗ ತಂದ್ರು ಅವ್ರು ಬೆಳ್ಕೊಂತಾರೆ. ಅವರು ಅಂದ್ರೆ ಸಣ್ಣ ಅನ್ನುವಂತಪ್ಪರು ಆದಷ್ಟು ಸ್ವಾವಲಂಬಿಗಳು. ಹೌದು ಸರ್, ಬೀಜ ಉತ್ಪಾದನೆ ಆಗಿರ್ಬೋದು. ತರಗಲ್ರಿ ನಾವು, ನೀವು ಹೊರಗಡೆ ಎಲ್ಲೂ ಡಿಪೆಂಡ್ ಆಗಿಲ್ಲ ಜಾಸ್ತಿ. ಸರ್, ಈ ಈರುಳ್ಳಿ ಶೆಡ್ ಎಲ್ಲ ಇದೆ ಅಂದ್ರೆ ನಿಮ್ಗೆ ದೊಡ್ಡ ಪ್ರಮಾಣದಲ್ಲಿ ಬೆಳೀತಾ ಇದ್ರ ಅಂತ ಅರ್ಥ? ಆಗೈತ್ರಿ. ಸತ್ಯ ಎಷ್ಟ್ರಿ? ಎಷ್ಟ್ ಕ್ವಿಂಟಲ್ ವರ್ಗ? ಒಂದು 30-40 ಪ್ಯಾಕೆಟ್ ಆಗ್ಯಾವ್ರಿ. 40 ಪ್ಯಾಕೆಟ್ ಆಗ್ಯಾವ್ರಿ. ಈಗ ಈ ಶೆಡ್ನಿಂದ ನಿಮ್ಗೆ ಯಾವ ರೀತಿಯಿಂದ ಉಪಯೋಗ ಆಯ್ತು ಅಂತ ಸರ್? ಈಗ ನೋಡ್ರಿ, ಅದನ್ನ ಹಾಕಕ್ಕ ನಮ್ಮ ಮನೆಯಾಗ ಜಾಗ ಇಲ್ರಿ, ಸಣ್ಣ ಮನಿ. ಆ ಶೆಡ್ ಮಾಡಿ ಕೊಟ್ಟಾಗಿದ್ದ ಈಗ ಶೆಡ್ಗೆ ಹಾಕ್ಬಿಡ್ತವಲ್ರಿ, ಅಲ್ಲಿ ಗಾಳಿ ಆಡ್ಕೊಂತ ಮಳಿ ಬಂದ್ರು ತೊಯ್ಲಾರ್ದಂಗ ಅಲ್ಲೇ ಇರ್ತಾವ್ರಿ. ನಾವು ವಾರ 1 ಪ್ಯಾಕೆಟ್ ರೀ ಸಂತಿಗೆ ನಮ್ಮ ಊರಾಗ ನಾವ ಮಾರ್ಬಿಡ್ತಾರ ಕುಂತ್ಕಂದ. ನಾವು ಕುತ್ಕಂದ ಈಗ 30 ರೂಪಾಯಿ ನಿನ್ನೆ ರೇಟ್ 30 ರೂಪಾಯಿ ಮಾಡ್ಯಾರ ಸರ್ ಕೆಜಿಗೆ. 30 ರೂಪಾಯಿ ಮಾಡ್ಯಾರ, ನಾವ್ 2 ರೂಪಾಯಿ ಕಮ್ಮಿ. 28 ಕೊಡು ಹೋಗು, 25 ಕೊಡು ಹೋಗು, ಹಿಂಗ ನಾವ್ ರೈತರಲ್ಲ ದಲಾಲ್ರಿ ಕೊಡಂಗಿಲ್ಲ. ಅಲ್ಲಿಂದ ಅವ್ರು ತಂದ್ ಲಾಭ ಏರ್ಕೊಂಡ್ ಬಂದದ್ದು ಅದನ್ನ ತಗದ್ ಅವ್ರ ಕಂಡೀಷನ್ ನಮ್ ಇಷ್ಟ 50 ರೂಪಾಯಿ ರೇಟ್ ಕೊಡ್ಬೇಕು ನೋಡ್ ನಾವಂತಾರ್ರಿ. ಬ್ಯಾರೆ ಕುಂತ ಮಾರ ನಾವ್ ಹಂಗಿಲ್ರಿ, ಕೊಟ್ಬಿಡ್ತೀವಿ 2 ರೂಪಾಯಿ ರೈತರಿಗೆ ನೇರವಾಗಿ ಬಳಕೆ ಮಾಡೋರಿಗೆ ನೇರವಾಗಿ ಸಿಗ್ತದೆ, ಕಡಿಮೆ ರೇಟಿಗೆ ಸಿಗ್ತದೆ ಅಂತಕ್ಕಂಥದ್ದು. ಇದಕ್ಕೆ ಎಷ್ಟು ಖರ್ಚು ಬಂತು ಶೆಡ್ಗೆ? ಶೆಡ್ಗೆ ಸರ್ ಫಸ್ಟ್ನಾಕ ಅದನ್ನ GPS ಮಾಡ್ಕೊಂಡ್ ಹೋಗಿ ಸರ್ ಅವರು, ನಾವ ದುಡ್ಡು ಹಾಕ್ಬೇಕ್ರಿ ಅದಕ್ಕ. ಅದಕ್ಕ 1,10,000 ರೂಪಾಯಿ ಖರ್ಚು ಮಾಡಿ ನೋಡ್ ಸರ್. ಈಗ ಬಣ್ಣ ಪೇಂಟಿಂಗ್ ಸಾರ್ಡರ್ ಮಾಡೋರಿಗೆ ಎಲ್ಲರಿಗೆ ಅಂದೆ ಅಂದ್ರ, ಒಂದ್ ವೇಳೆ ಬೆಲೆ ತುಂಬಾ ಕಡಿಮೆ ಇದೆ ಅಂದ್ರೆ ನೀವು ಇಲ್ಲಿ ಸ್ಟಾಕ್ ಇಟ್ಕೋಬಹುದು. ಹ್ಞೂ ರೀ, ಈಗ ಹಾಕಿನಲ್ ಸರ್, ಈಗ 1.5 ಖಾನಿ 2 ಖಾನಿ ತುಂಬಿತ್ರಿ, ಒಂದು ಅರ್ಧಕ್ ಮಾರ್ಕೆಟ್ ಹೋಗಿವ್ರಿ. ಈಗ ಮತ್ತೆ ಯಾರು ಈಗ ಫಂಕ್ಷನ್ ಗೆ ಏನಾರ ಬೇಕಾದ್ರೆ ಕೇಳ್ತಾರಲ್ರಿ, ಕೊಡ್ತೀವಿ ಸರ್, ಕೊಡ್ತೀವಿ. ಒಂದ್ ವೇಳೆ ತುಂಬಾ ಬೆಲೆ ನೆಲ ಕಚ್ಚಿ ಬಿಟ್ಟಿದೆ, ಲಾಸ್ ಆಗ್ಬಿಡ್ತದೆ ಅಂದ್ರೆ ಆರಾಮಾಗಿ ಇಟ್ಕೊಂಡ್ಬಿಡ್ಬೋದು. ಹ್ಞೂ, ಕೊಟ್ಟಿಲ್ರಿ ಮತ್ತೆ ಆರಾಮಾಗಿ. ಹಾಗಾಗಿ ಶೆಡ್ ಉಪಯೋಗ ಆಗ್ತದೆ. ಹ್ಞೂ ರೀ ಅವಾಗ ಹಂಗಾಗಿ ಬಹಳ ಉಪಯೋಗ ಸರ್ಕಾರದ ಈ ಶೆಡ್ ಅನ್ನ ನಿಮಗೆ ನಿಮ್ಗೆ ತೋಟಗಾರಿಕೆ ಇಲಾಖೆ. ಹೌದು, ಮತ್ತೆ ಏನೇನು ಇಲಾಖೆಗಳಿಂದ ಯಾವ್ಯಾವ ಇಲಾಖೆಯಿಂದ ಯಾವ್ಯಾವ ರೀತಿಯ ಸಹಾಯಧನಗಳನ್ನು ಸರ್? ಇಲಾಖೆಯಿಂದ ಅನ್ರದೇನ್ರಿ, ನಮ್ಮ ಜಲನಾನ ಅಭಿವೃದ್ಧಿಯಿಂದ ಅವ್ರು ಒಬ್ರು ಸಸಿ ಹಚ್ಚಕ್ ಬಂದು ಪರಿಚಯ ಆದ್ರೆ ಸರ್, ಅಲ್ಲೇ ನಮ್ಮ ಹೊಲ್ದತ್ರ ಒಂದು ಕೃಷಿ ಹೊಂಡ ಮಾಡಿಸ್ಕೊಂಬಿಡಪ್ಪ ಅಂದ್ರ ಮಾಡ್ರಿ ಸರ್ ಅಂತ. ನಮ್ಮ ಹೊಲ ಇತ್ತಲ್ರಿ, ಮಾಡಿಸಿ ಆಚೆ ಕಡೆ ಗಿಡಗಳು ಕಾಣ್ತಾವ ನೋಡ್ ಸರ್, ಹೊಂಗೆ ಗಿಡ ಹೊಲ ಕಾಣ್ತಾವಲ್ಲ ಅವರು ಹಚ್ಚೋಗ್ಯಾರ್ರಿ. ಆಮೇಲೆ ಕೃಷಿ ಹೊಂಡ ತೋಡ್ಸ್ಯಾರ್ರಿ, ನಾನು ದುಡ್ಡು ಕಟ್ಟಿಲ್ಲ ಅವ್ರಿಗೆ. ಈಗ ಅದನ್ ನಿಂತ ಅದ್ರ ಪಕ್ಕಕ್ಕ ಒಂದ ಪಟ್ಟೆಗ ಬೋರ್ ಐತಿ ಸರ್ ನಮ್ ತಳಗ, ಅದು ನೀರ್ ಹಿಡಿದು ಹೋಗಿತ್ತಿತ್ರಿ. ಆ ಕೃಷಿ ಹೊಂಡ ಮಾಡಿಂದೆ ಈ ನೀರ್ ಸಾಪ್ ಹೋಗಿತೈತ್ರಿ. ಓ ಹಂಗೆ ಒಂದು ದೂರ ಹೊಂಡದಿಂದ ನಿಮ್ಗೆ ನೀರು ಸಂಗ್ರಹ ಆಯ್ತು, ಮಿತವಾಗಿ ಬಳಕೆ ಮಾಡ್ಕೊಳಕ್ ಅನುಕೂಲ. ಹ್ಞೂ, ಡ್ರಿಪ್ ಇರಿಗೇಷನ್ ಮಾಡಿದ್ರಿ ಅಲ್ಲಿ? ಅಲ್ಲಿ ಒಂದು ಈಚೆ ಕಡೆ ಹೊಲಕ್ ಮಾಡಿದ್ದೀವಿ. ಹನಿ ನೀರಾವರಿ? ಹನಿ ನೀರಾವರಿ. ಕೃಷಿ ಹೊಂಡಕ್ಕೆ ಅವರೇ ಮಾಡಿಸ್ಕೊಟ್ಟಾರೆ. ಎನ್ಆರ್ಇಜಿಯಲ್ಲಿ ಬರ್ತದ ಅದು? ಹೇಗೆ ಎನ್ಆರ್ಜಿಯಾಗಿ ಮಾಡಿದ್ರೆ ಅಂದ್ರೆ ನಿಮಗೆ ಎನ್ಆರ್ಇಜಿಯಲ್ಲಿ ಅವ್ರು ಕಟ್ಸ್ಕೊಟ್ಬಿಟ್ಟು? ಅವ್ರು ಕಟ್ಸ್ಕೊಟ್ಬಿಟ್ಟು. ನಿಮ್ಗೊಂದು ಉಪಯೋಗ ಆಯ್ತು? ಉಪಯೋಗ ಆಯ್ತು. ಎನ್ಆರ್ಇಜಿ ಈ ಎಲ್ಲ ಕೆಲಸಗಳಿಗೆ ಮಾಡಿಸ್ಕೋಬೋದಲ್ಲ ರೈತರಂಗಾರೆ? ಮಾಡಿಸ್ಕೋಬಹುದ್ರಿ. ನಾನು ಸುಮಾರು ಜನರಿಗೆ ಹೇಳೇನ್ರಿ ಸರ್, ಅವ್ರ ಹೊಲ ಸ್ವಲ್ಪ ಇದ್ದರು, ನಾವು ಅದನ್ನೋ ಒಂದು ಮುಕ್ಕಾಲು ಎಕರೆ ಆದಾಗ ಕುಂತ್ಕೊಂಡ್ಬಿಡುತ್ತಾ, ನಾವು ಬೇಡ ಹಂಗ ಹಿಂಗ ಅಂದ್ರು. ಮಾಡೋರಿಗೆ ಮಾಡ್ಸಿನ್ ಸರ್, ಹೇಳಿವಿ ನಾವು ಕೃಷಿ ಇಲಾಖೆಯಿಂದ ಹೇಳಿ. ಆದ್ರೂ ನೀರಿನ ಸಮಸ್ಯೆಯನ್ನ ಬಗೆಹರಿಸಬಹುದು ಸರ್. ಬಗೆಹರಿಸಬಹುದು ಏ, ನಾವು 50% ರೀ ಮತ್ತೆ ತಕ್ಕಮಟ್ಟಿಗೆ ಅನ್ನೋದೇನ್ರಿ. ನಮ್ಗೆ ಈಗ ಮಳೆ ಇಲ್ಲ ನೋಡಿ ಸರ್, ಈಗ ಮೇದಾಗ ಆಗಿತ್ತಲ್ಲ ಸರ್, ಅದ ಒಂದ್ ಸ್ವಲ್ಪ ಹೊತ್ತಿಗೆ ಅಂತ ಬಿಡ್ತಲ್ರಿ. ಈಗ ಒಳ್ಳೆ ಇಲ್ಲಿವರೆಗೆ ಆದ್ರೆ ಮಳೆ ಇಲ್ಲಲ್ರಿ, ಈಗ ನೀರು ಬಿಟ್ಬಿಟ್ಟು ಹೋಗ್ಯಾಕತ್ತಾವ್ರಿ, ಹಿಡ್ದು ಹೋಗ್ಯಾಕತ್ತಾವ್ರಿ. ಬೋರ್ವೆಲ್ ನೀರ್ ಕಮ್ಮಿ, ಅದು ತುಂಬಲ್ರಿ, ಕೃಷಿ ಹೊಂಡ ತುಂಬಿಲ್ಲ ನಮ್ದು. ಅದು ಒಂದ್ ತುಂಬತಂದ್ರಿ, ಒಂದ್ ಸೀಸನ್ ಬದುಕ್ ಬಿಡ್ತೇವ್ರಿ ನಾವು. ಬದುಕ್ ಮಳೆ ಆಗಿ ಅದು ತುಂಬತಂದ್ರಿ, ನಾವು ಒಂದ್ ಸೀಸನ್ ತುಂಬಿದ್ರೆ ನಿಮ್ಮ ಬೋರ್ವೆಲ್ ಪಿಕಪ್ ಆಗಿಬಿಡ್ತಾವ್ರಿ. ಅದು ಬಹಳ ಅನುಕೂಲ ಆಗೈತೆ ನಮ್ಗೆ, ಅದು ಸಣ್ಣಗೈತೆ ಅಂತೇಳಿ. ಮತ್ತೆ ಒಂದು ಸ್ಕೀಮ್ ಬಂದಾಗ ಅರ್ಜಿ ಹಾಕಿದ್ದೆ ಸರ್, ಅರ್ಜಿ ಹಾಕಿದ್ದೆ. ಮತ್ತೆ ಗಂಗಾ ಕಲ್ಯಾಣ ಆಗೈತೆ ಸರ್ ನಮ್ಗೆ, ಗಂಗಾ ಕಲ್ಯಾಣ ಹಾಕಿಕೊಟ್ಟಾರ. ಒಟ್ಟು ಸರ್ಕಾರದಿಂದ ಗಂಗಾ ಕಲ್ಯಾಣ ಯೋಜನೆ ಬೋರ್ ಹಾಕೊಂಡಿದ್ದೀರಿ, ಕೃಷಿ ಹೊಂಡ ಕಟ್ಸ್ಕೊಂಡಿದ್ದೀರಿ, ಇದರಿಂದ ನಿಮಗೆ ಒಂದ್ ಸ್ವಲ್ಪ ಅನುಕೂಲ ಆಗಿದೆ. ಈರುಳ್ಳಿ ಶೆಡ್ ಒಂದು ತುಂಬಾ, ಈರುಳ್ಳಿ ಶೆಡ್ ಬಹಳ ಅನುಕೂಲ ರೀ ನಿಮಗೆ, ಈರುಳ್ಳಿ ಕೆಡ್ಲಾರ್ದಂಗೆ ಬೆಲೆ ಮಾರ್ಕೆಟ್ ಬೆಲೆ ಬರೋವರೆಗೂ ಸಹಿತ ಆರಾಮಾಗಿ ಸ್ಟಾಕ್ ಇಟ್ಕೊಂಡು. ಈಗ ಹೋಗ್ಸತಿ ಈಗ ಮೂರ್ನಾಲ್ಕು ತಿಂಗಳಿಂದ ಅದನ್ನ ಕೇಳ್ತಿದ್ದಿಲ್ರಿ, ರೇಟ್ ಇದ್ದಿಲ್ಲ, ಉಳ್ಳಾಗಡ್ಡಿ ರೇಟ್ ಇದ್ದಿಲ್ರಿ, ಕೇಳಲ್ಲ ಹಂಗ ಐತ್ರಿ ಸ್ಟಾಕ್ ಇಟ್ಕೊಂಡಿದ್ರಿ. ಈಗ ಆಡೋರ್ಲಿ ಇದ್ದ ಕಿತ್ತಕತ್ತಿವ್ರಿ ಹಂಗ, ಮತ್ತೆ ಯಾರು ಫಂಕ್ಷನ್ ಇದ್ದಾರೆ ಕೊಡ್ತೀವಿ, ಮತ್ತೆ ವಾರ ಸಂತಿಗೆ ಒಂದು ಚೀಲ ಮಾರಿಬಿಡ್ತಾವ್ರಿ ಹಂಗಿದ್ರೆ, ಒಂದ್ ಪ್ಯಾಕೆಟ್ ತಿನ್ಕೊಂಡ್ ಬಂದ್ ಮಾರಿಬಿಡ್ತಾರೆ ಗಾಡಿ ಮೇಲೆ ತಗೊಂಡ್ಬಂದ್, ಅಥವಾ ಬಂಡೆ ಐತ್ರಿ ಬಂಡೆ ಇಟ್ಕೊಂಡ್ ಬಂದ್ ಸಂತಿದಿನ ಮಾರಿಬಿಡ್ತಾರೆ. ಈಗ ಹನುಮಂತ ಬರ ಸರ್, ನಿಮ್ಮನ್ನ ನೋಡಿದ್ರೆ ತುಂಬಾ ಉತ್ಸಾಹದ ರೈತರು ನೀವು, ಅದಾ ನಿಮ್ಮನ್ನ ನೋಡಿ ಯುವಕರು ರೈತರು ಯಾರಾದ್ರೂ ಬಂದು ಹನುಮಂತಪ್ಪರು ಚೆನ್ನಾಗಿ ಮಾಡ್ತಾರೆ, ನಾವು ಇವರನ್ನು ಫಾಲೋಅಪ್ ಮಾಡ್ಬೋದು, ನಾವು ಇವರಿಂದ ಏನಾದರೂ ಕಲಿಬೋದು ಅನ್ನೋರಿಗೆ ನೀವು ಇಲ್ಲೆಲ್ಲ ಮಾರ್ಗದರ್ಶನ ಮಾಡ್ತೀರಾ? ಹೇಳಿವಿ ಸರ್, ಹಂಗತಿ ಹೇಳಿವಿ. ಆಮೇಲೆ ಈಗ ಮಣ್ಣಿನ ನೋಡಿನ ಮಾತುಕತೆ ಅಂತೇಳಿ ಅವರು ಸಾಹೇಬ್ರು ಹೇಳ್ತಾರೆ ಸರ್, ಅಲ್ಲಿ ಕೂಡ ಕರ್ಕೊಂಡು ಹೋಗಿವಿ. ಅವ್ರು ನನ್ನ ನೋಡಿ ಮಾಡೋದಕ್ಕಂತ ಅಲ್ಲಿ ನೋಡಿ ಮಾಡ್ರಿ ಅಂತೇಳಿ ನಾನು ಎಲ್ಲ ರೈತರಿಗೆ ಆಸಕ್ತಿಯಿಂದ ಹೇಳಿನ್ರಿ. ಅದಷ್ಟು ಮಾಡ್ಯಾರ ಸರ್, ನನ್ಗೆ ಇದ್ದ ಗೆಳೆಯರು ಆಮೇಲೆ ನನ್ಕಂತ ಹಿರಿಯರನ್ನ ಅದಾರ ರೀ, ನಮ್ಮ ಅದನ್ನ ಅದರಂತಾಗ ಮಾಡ್ಯಾರ ಸರ್, ಒಳ್ಳೇದಾಗೈತೆ ಸರ್. ಸುಮಾರು ಮಂದಿ ಸಲಹೆ ಕೊಟ್ಟಿನಿ ಸರ್ ನಾನು. ಈಗ ನಿಮ್ ಕಡೆಗೆ ಕೆಲವು ರೈತರೆಲ್ಲ ಸಿರಿಧಾನ್ಯಗಳನ್ನೆಲ್ಲ ಬೆಳೀತಾರೆ, ಹ್ಞೂನ್ರಿ ನೀವು ಬೆಳೀತಿದ್ರೆ? ಹ್ಞೂನ್ರಿ, ನವಣಿ ಹಾಕಿವ್ರಿ ಸರ್, ಆಮೇಲೆ ಅದ್ರಲ್ಲಿದ್ದ ಬೀಜನ ಕೊಟ್ರ ಸರ್ ಆರ್ ಎಸ್ ಕೆ ಇಂದ, ಅದು ರೊಕ್ಕ ತಗೊಂಡಿಲ್ರಿ ಬೀಜಕ್ಕೆ, ಫ್ರೀಯಾಗಿ ಕೊಟ್ಟಿದ್ರಿ? ಫ್ರೀಯಾಗಿ ಕೊಟ್ಟಾರ್ರಿ. ಓಹೋ, ಬೀಜಕ್ಕೆ ಫ್ರೀಯಾಗಿ ಕೊಟ್ಟಾರ್ರಿ. ಆಮೇಲೆ ಅದ್ ಬೆಳೆದು GPS ಮಾಡಿ ಹೋಗಿಂದ ಸಹಾಯಧನ ಅಂತ ಕೊಟ್ಟಾರ್ರಿ. ಎಷ್ಟು ಕೊಡ್ತಾರೆ? 4,000 ಒಂದು ಕೊಟ್ಟಾರ ಸರ್. ಹಿಡುವಳಿ ಎಷ್ಟು ಹಾಕಿರ್ತಾರ ಅವೆಲ್ಲ GPS ಮಾಡ್ಕೊಂಡ್ ಹೋಗ್ತಾರ ಸರ್ ಅವ್ರ ಕೃಷಿ ಇಲಾಖೆ ಕಡೆಯಿಂದ ಒಬ್ರು ಬಂದು ಎಷ್ಟು ಇರ್ತೈತೆ ಅಷ್ಟು ನೋಡಿ ಅದ ಇಮೇಜ್ ಮಾಡಿ ಹಾಕ್ತಾರ್ರಿ ಅವ್ರು. ನವಣಿ ನಿಮ್ಮ ಮನೆಗೆ ಮಾತ್ರ ಬಳಕೆ ಮಾಡ್ಕೊಂಡು ಬೆಳಿತೀರಾ ಅಥವಾ ಮಾರ್ಕೆಟ್ಗೆ ಹೋಗೋಷ್ಟು ಬೆಳಿತೀರಾ? ಇಲ್ರಿ, ನಾವು ಮಾರಿಲ್ರಿ, ನಾವು ಮಾರಿಲ್ರಿ, ನಾವು ಇಲ್ಲೇ ಜೀನ್ಗೆ ಹಾಕ್ಸ್ಬಿಡ್ತೀವಿ. ಅದ್ರಾಗ ಬರೀ ಅದನ್ನ ಉಲ್ಟ, ಈಗ ಮೊದ್ಲ ಅದನ್ನ ಉಣ್ತಿದ್ವಿ, ಈಗ ಹುಡುಗರು ನಾವು ಅದನ್ನ ಉಣ್ಣದಾಗಲ್ಲ ಅಂತೇಳಿ ನುಚ್ಚಕ್ಕಿ ತರ್ತೀವ್ರಿ. ನುಚ್ಚಕ್ಕಿ ತಂದು ಅದನ್ನ ಮಿಕ್ಸ್ ಮಾಡಿ ಮಿಕ್ಸ್ ಮಾಡ್ಬಿಡ್ತೀವಿ. ಎರಡು ರುಚಿ ಇರ್ತದೆ, ಎರಡು ಟೇಸ್ಟ್ ಆಗ್ಬಿಡ್ತೀವಿ. ಸಾರು ಗೆರಕ ಕಂಬೈಂಡ್ ಆಗತ್ರಿ, ಹೈನು ಕರ ಕಂಬೈಂಡ್ ಆಗತ್ರಿ, ಅದ ಕೂಡ್ಬಿಡ್ತತ್ರಿ. ಹೈನು ಅಂದ್ರೆ ನೆನಪಾಯ್ತು, ಒಬ್ಬ ಕೃಷಿಕರ ಕುಟುಂಬದಲ್ಲಿ ದನಕರುಗಳು ಬೇಕೇ ಬೇಕು. ಹ್ಞೂ ರೀ, ಏನೇನಿದಾವೆ ದನಕರುಗಳು? ಕುರಿ ಅದಾವ್ರಿ, ಕುರಿಗಳಿದ? ಕುರಿ ಅದಾವ್ರಿ. ಎಷ್ಟು ಸಾಕಿದ್ರಿ? ಒಂದು 50 ಅದಾವ ಸರ್. 50 ಕುರಿಗಳಿದ? ಹ್ಞೂ ರೀ. ಓಹೋ, ಅವನ್ನೆಲ್ಲ ಪಾಲನೆ ಮಾಡೋದಲ್ಲ ಹೇಗೆ? ಅವ್ನ ನಮ್ಮ ಅಕ್ಕರ್ ಕಾಯ್ತಾರ್ರಿ, ಕಾಯ್ಲಿಕ್ಕೆ ಹೋಗ್ತಾರೆ? ಹೋಗ್ತಾರೆ. ಅವುಗಳ ಮಾರಾಟ ಮಾಡೋದು ಹೇಗೆ ನಿಮಗೆ? ನೀವು ಮರಿ ಗಂಡು ಮರಿ ಇತ್ತಂದ್ರ ಸಂತೆ ಅನ್ನಲ್ಲ ಸರ್, ಮೊನ್ನೆ ಕುಕ್ಕನಪಳ್ಳಿ ಇತ್ತಲ್ಲ ಸರ್ ಇವತ್ತು. ಹೌದು, ಕುಕ್ಕನಪಳ್ಳಿಲೆಲ್ಲ ಕುರಿ ಸಂತೆ ಕೋಳಿ ಸಂತೆ ಸಿಕ್ಕಾಪಟ್ಟೆ ಹೋಗಿ ಮಾರ್ಕೊಂಬರ್ತಾರೆ. ಮಾರ್ಕೊಂಬರ್ತೀವಿ, ಮಾರ್ಕೊಂಬಂದು ನಮ್ಗೆ ಬೇಕಾದ ಏನಾರ ಅವು ಇವು ಸಾಮಾನು ಬೇಕಾದ್ರೆ ತರ್ತಾರೆ, ಇಲ್ಲ ಕಡೆ ದುಡ್ಡು ಬೇಕಂದ್ರೆ ಅವ್ರಿಗೆ ದುಡ್ಡು ತಂದು ಕೊಡ್ತಾರೆ. ಅಲ್ಲ, ಕುರಿ ಸಾಕಾಣಿಕೆಯಿಂದನೇ ವಾರಕ್ಕೆ ಎಷ್ಟೆಷ್ಟು ಸಿಗ್ತದೆ? ವಾರ ವಾರ ಸಿಗ್ತದೆ? ವಾರ ಏನಿಲ್ಲ ಸರ್, ವಾರ ಏನಿಲ್ಲರಿ. ನಮ್ಗೆ ವಾರ ದಿನ ಸಿಗ್ಬೇಕಂದ್ರೆ ನಮ್ಗೆ ಕುರಿ ಗೊಬ್ಬರ ನೋಡ್ರಿ. ಓಹೋ, ನಮ್ಗೆ ದಿನ ಸಿಗ್ಬೇಕಂದ್ರೆ ಅದ ರೊಕ್ಕನ ರೊಕ್ಕರಿ, ನಮ್ಗೆ ದಿನ ರೊಕ್ಕರಿ. ಈಗ ಅದ ನಾವು ಅಲ್ಲಿ ಈಗ ನಿಲಟ್ಟಿ ಹಾಕಿದಾಗ ಕೂಡಿ ಹಾಕಿ ಒಂದತ್ರ ಹಾಕ್ತಿವ್ರಿ, ಅದನ್ನ ಟ್ಯಾಕ್ಟ್ರಿಲೇ ಏರಿಸ್ಬಿಡ್ತಿವಿ ಹೊಲಕ್ಕೆ. ಈಗ ಏನ್ ತರಕಾರಿ ಹಾಕಿ ನೋಡ್ರಿ, ಮೊನ್ನೆ ಸೀಸನ್ ಈಗ ಎರಡು ಗಾಡಿ ಹಾಕಿದಿವ್ರಿ, ಉಳ್ಳಾಗಡ್ಡಿಗೆ ಅಂತ ಕಂಪಲ್ಸರಿ ಅದನ್ನ ಹಾಕೇ ಬಿಡ್ತಿವ್ರಿ ನಾವು. ಸೊ ಕುರಿ ಸಾಕಾಣಿಕೆಯಿಂದ ಭೂಮಿಯ ಸತು ಉಳಿತೈತಿ ಸರ್. ನಿಮ್ಗೆ ಹೊರಗಡೆಯಿಂದ ಗೊಬ್ಬರ ತಂದು ಹಾಕಲ್ರಿ? ಈಗ ಉಳ್ಳಾಗಡ್ಡಿಗೆ ಸರ್ಕಾರಿ ಗೊಬ್ಬರ ಮುಟ್ಸಲ್ರಿ ಸರ್ ನಾವು. ಹೌದು, ಅದನ್ನ ಹಾಕಿ ಕೆಟ್ಟ ಹೋಗತ್ರಿ ಸರ್. ಉಳ್ಳಾಗಡ್ಡಿ ಕೆಟ್ಟ ಹೋಗತ್ರಿ ಅಂದ್ರೆ ನಿಮ್ಗೆ ಹೊರಗಿನ ಖರ್ಚುಗಳು ಪೂರ ತಗ್ಗಿದೆ? ಹ್ಞೂನ್ರಿ ಸರ್. ಇಲ್ರಿ, ಹೊರಗಡೆಗೆ ತರೋದೇನ್ರಿ, ಒಳ್ಳೆಣ್ಣೆ ಉಪ್ಪು ಇಂತಾವ್ ನೋಡ್ರಿ ಸರ್. ಹೊಲಕ್ಕೆ ಬೇಕಾಗೋದು ಏನು ತರೋದಿಲ್ಲ ರೀ. ಅಂದ್ರೆ ಒಂದ್ ರೀತಿಯಿಂದ ಸ್ವಾವಲಂಬಿ ರೈತರು ನೀವು. ಹ್ಮ್, ಕೃಷಿ ಮಾಡ್ಲಿಕ್ಕೆ ಮುಂದೆ ಬರುವಂತ ಯುವಕರಿಗೆ ನೀವು ಏನ್ ಹೇಳಲಿಕ್ಕೆ ಬಯಸ್ತೀರಿ? ಏನ್ ನೀವು ತರಕಾರಿ ಮಾಡ್ರಿ, ಹೈನುಗಾರಿಕೆ ಮಾಡ್ರಿ, ಈರುಳ್ಳಿ ಶೆಡ್ ಮಡ್ಕೇಡ್ರಿ ಅಂತ ಎಲ್ಲ ಹೇಳೇನ್ ಸರ್. ನಾನು ಸುಮಾರು ಈರುಳ್ಳಿ ಶೆಡ್ನಾಗ ನನ್ನ ಕೂಟ ಮಾಡಿದವ್ರಿಗೆ ಒಂದಿಬ್ಬರಿಗೆ ಮೂವರು ಮಾಡ್ಕೊಂಡಾರ ಸರ್ ನಮ್ಮೂರಾಗ. ಅವರು ಈರುಳ್ಳಿ ಬೆಳೆದಿಲ್ರಿ ಅಂದ್ರೆ ಹಾಕಿಲ್ಲ. ಈರುಳ್ಳಿ ಶೆಡ್ ಅವ್ರಿಗೆ ಎದಕ್ಕೆ ಉಪಯೋಗ? ಅವ್ರು ಉಳ್ಳಾಗಡ್ಡಿ ಬೆಳಿತೀವಿ ಅಂತಾನೆ ಹಾಕ್ಯಂದ್ರ ಸರ್. ಉಳ್ಳಾಗಡ್ಡಿ ನಾವು ಬೀಜ ನಿಮ್ ತಲೆ ತಗೊಂಡೋಗಿ ಹಾಕ್ತೀವಿ ಅಂತ ಹೇಳಿ ಹಾಕಿದ್ರಿ. ಅವ್ರು ನಾವು ಬೆಳೆಸಿದಂಗ್ ಬೆಳೆಸಲಿಲ್ರಿ, ಬಹಳ ಬೆಳೆಸಿ ಲಾಸ್ ಆದ್ರಿ ಅವ್ರ ಉಳ್ಳಾಗಡ್ಡಿಯಾಗ. ಕಳೆ ನಿರ್ವಹಣೆ ಮಾಡ್ಲಿಲ್ಲ, ಯಾಕಂದ್ರೆ ಸರ್ ಅರ್ಗಕ್ ಬರಗಲ್ರಿ, ಕಿತ್ ಹಚ್ಚಿರ್ತೀವಲ್ಲ ಅವು ಗಳೆ ಹೊಡ್ಯಾಕ್ ಬರಗಲ್ ಸರ್. ಅವಾಗ ಏನಿದ್ರು ಕುರ್ಚಿಗಿಲೆ ಕೆಲಸ ಮಾಡೋದು ಸರ್. ಯಾವ ಟೈಮ್ ಬರುತ್ತೆ ಸರ್ ಕಳೆ ಅದ ಉಳ್ಳಾಗಡ್ಡಿ? ಈ ಉಳಿದು ಮೆಕ್ಕೆಜೋಳ ಇವೆಲ್ಲ ಗಡ್ಡಿ ಹೊಡ್ಯಾಕ ಬರ್ತಾವ್ರಿ ಸರ್. ಇವು ಸಜ್ಜಿ ಮೆಕ್ಕೆಜೋಳ ಇವೆಲ್ಲ ಕಳೆ ನಿರ್ವಹಣೆ ಅರಿಗಾಡಿಕೆ ಅಂತ ಇದು ಮಾಡಿದ್ರೆ ಕಮ್ಮಿ ಹಾಕಾವ್ ಸರ್, ಅವಕ್ಕೆ ತೆಗಿಯಬೇಕು ಸರ್ ನೀರಾವರಿ ಬರ್ತಾವಲ್ಲ. ಈಗ ಒಬ್ಬ ರೈತ ಒಂದು ವ್ಯವಸ್ಥಿತವಾಗಿ ಕೃಷಿ ಮಾಡಬೇಕಂದ್ರೆ ಜ್ಞಾನ ಬೇಕು, ಅಪ್ಡೇಟೆಡ್ ಒಂದಿಷ್ಟು ಬೇಕು. ಅಂದ್ರೆ ಇಲಾಖೆಯವ್ರದ್ದಾಗಿರ್ಬೋದು, ತೋಟಗಾರಿಕೆಯವರಿಂದಾಗಿರ್ಬೋದು, ಕೃಷಿ ವಿಶ್ವವಿದ್ಯಾಲಯಗಳಿಂದ ಆಗಿರ್ಬೋದು, ನೀವು ಇವುಗಳ ಜೊತೆ ಸಂಪರ್ಕದಲ್ಲಿ ಇರ್ತೀರಾ? ಹೀಗೆ ಹೋಗ್ತೀವ್ರಿ ಸರ್. ನಾವು ಇದಕ್ಕೆ ಕೆವಿಕೆ ಇದಕ್ಕೆ ಹೋಗಿದ್ದೀವಿ ಸರ್ ಗಂಗಾವತಿಗೆ. ಅಲ್ಲಿ ಜಿಂಕ್ ಇವನ್ನೆಲ್ಲ ಮಾಹಿತಿ ಹೇಳಿದ್ರು. ಆಮೇಲೆ ಬೀಜೋತ್ಪಾದನೆ ಹೆಂಗ್ ಮಾಡ್ಬೇಕು, ಆಮೇಲೆ ಬೀಜೋಪಚಾರ ಹೆಂಗ್ ಮಾಡ್ಬೇಕು ಅಂತೇಳಿ ಅವಾಗೆಲ್ಲ ಕೈಗೆ ಇನ್ನಕ್ಕಿಂತ ಬೀಜೋಪಚಾರ ಮಾಡೋದು, ಅವಕ್ಕೆ ಪುಡಿ ಹಾಕಿ ಟೈಕೋಡರ್ಮ ಪುಡಿ ಹಾಕಿ ಈಸ್ಟ್ ನಿಮಿಷದಿಂದ ಇಷ್ಟು ಬಿಡ್ಬೇಕು ಅಂತೇಳಿ ಅವರೆಲ್ಲ ಅವಾಗೆಲ್ಲ ಮಾಹಿತಿ ಹೇಳ್ಯಾರ ಸರ್ ಗಂಗಾವತಿಗೆ ಹೋದಾಗ. ಆಮೇಲೆ ಇದು ಧಾರವಾಡಕ್ಕೆ ಹೋಗಿ ಅವು ಕೃಷಿ ಇವಕ್ಕ ಟ್ಯಾಕ್ಟ್ರಿ ಸಹ ಕೆಲಸ ಮಾಡವು, ಆಮೇಲೆ ಡ್ರಿಪ್ ಇರಿಗೇಷನ್ ಮಾಡವು, ಅವನ್ನೆಲ್ಲ ನೋಡ್ಕೊಂಡ್ ಬಂದಿರ್ ಸರ. ಆ ತರ ಮಾಡ್ಕೊಂಡ್ ಹೋಗಕ್ ನಮಗ್ ಸಣ್ಣ ನೀರಲ್ಲ ಸರ, ಇದ್ದಷ್ಟು ಹೊಲ್ದಾಗ ಇಷ್ಟ ತರಕಾರಿ ಅಂದ ನಂಬಿವಿ ನೋಡ್ ನಾವು. ಕೃಷಿಯಲ್ಲಿ ಈಗ ಆಧುನಿಕ ಸಲಕರಣೆಗಳು ಜಾಸ್ತಿ ಬರ್ತಾ ಇದಾವೆ. ಹೌದ್ ಸರ್. ನೀವ್ ಏನೇನ್ ಬಳಸ್ತಾ ಇದ್ರಿ? ತರಕಾರಿಗೆ ಏನ್ ಜಾಸ್ತಿ ನಮ್ಗ ಇದ ಸಲಕರಣೆಗಳು ಬೇಕಾಗಿಲ್ಲ. ಬೇಕಾಗಿಲ್ಲ ಆದ್ರೆ ಈಗ ಈರುಳ್ಳಿ ಬೆಳೆಯೋದಾಗಿರ್ಬೋದು, ಹೊಲದಲ್ಲಿ ಅರ್ಗೋದಕ್ಕೆ ಆಗಿರ್ಬೋದು, ಕುಂಟಿ ಹೊಡೆಯೋದಕ್ಕಾಗಿರ್ಬೋದು, ಎತ್ತದ ಸರ್ ನಿಮ್ಮ ಎತ್ತು ದನಕರುಗಳು ಎತ್ತದವ್ರಿ ನಮ್ಮ. ಇತ್ತೀಚೆಗೆ ಯಂತ್ರಗಳು ಬಂದಿ ಅವನೇನ್? ಅವ್ನು ತಂದಿಲ್ಲ ಸರ್, ನಾವು ತಂದಿಲ್ರಿ. ಎತ್ತುಗಳಿದೆ, ಎತ್ತದವ್ರಿ ನಮಗೆ. ಎಲ್ಲಾ ಸಾಮಾನುಗಳು ಇಲ್ಲ, ಕಟ್ಟಿಗೆ ವಾಸಿಗೆ ಅಂತವ್ರಿ ಅವು. ಇವು ಗಳೆ ಹೋಗ್ಲಾರ್ದ ಹೊಲ್ದಾಗ ಏನೈತ್ರಿ, ಅವು ಸಣ್ಣ ಇವನ್ ಮಾಡ್ಯಾರಿ ಸೈಕಲ್ ಗೊತ್ತಾವ್ ಸೈಕಲ್ ಇಲ್ಲಿ, ಅವು ಕಳೆ ವಾಂಗನು ತೆಗಿಬಹುದ್ರಿ. ಕಳೆನಾಶಕ ಬಳಕೆ ನೀವು ಬಳಸ್ತೀರ? ಇಲ್ರಿ ಸರ್ ಬಳಸಲ್ರಿ, ಯಾಕಂದ್ರೆ ತಪ್ಪಲ ಸೊಪ್ಪು ಅವೆಲ್ಲ ಇರ್ತಾವಲ್ರಿ, ಅವಕ್ಕ ಎಫೆಕ್ಟ್ ಆಗತ್ತೆ. ಭೂಮಿ ಮುಂದಿನ ಪೀಕ್ ಬರಗಲ್ರಿ, ಅಲ್ಲೇ ಒಂದ್ ಮಗ್ಗಲ್ದಾರ ಹಾಕಿದ್ರಿ ಹೊಡೆದ್ರಿ ಕೈಯಿಂದನೇ ತೆಗಿಸ್ಬಿಡ್ತೀರ. ಈಗ ರೈತರು ಮಣ್ಣು ಪರೀಕ್ಷೆ ಮಾಡಿಕೊಂಡ್ರೆ ಉತ್ತಮ ಅಂತ ಸರ್ಕಾರಗಳು ಹೇಳ್ತವೆ. ಹ್ಞೂನ್ರಿ, ನೀವು ಮುಂದಾಗಿದ್ರೆ ಮಣ್ಣು ಪರೀಕ್ಷೆ ಮಾಡಿಸಿದ್ರೆ ಹೋಗಿದ್ರು? ನಮ್ದು ಇದನ್ನ ತಗೊಂಡು ಹೋಗಿದ್ರಿ ನಮ್ಮ ಹೊಲ್ದಾಗ ನೀರು ಮಣ್ಣು ಇದಕ್ಕ, ಅವ್ರು ಒಂದು ಕಾರ್ಡ್ ಕೊಟ್ಟಾರ್ರಿ ಅದು ಮನೆಯಾಗ ಐತ್ರಿ, ಅದ ಉತ್ತಮ ಐತಪ್ಪ ಅಂತ ಹೇಳಿದ್ರಿ. ಸರಿ, ಅದ್ರಲ್ಲಿ ಏನ್ ಶಿಫಾರಸು ಮಾಡಿದ್ರೆ ಅದನ್ನ ನೀವು ಫಾಲೋ ಅಪ್ ಮಾಡ್ತಿದ್ರ? ನಿಮ್ದೇನ್ ಉತ್ತಮ ಐತಿ, ನೀವೇನ್ ಬೆಳಿತೀರಿ ಸರಿಗೆ ಐತೆ ಅಂತ ಹೇಳಿದ್ರ ಸರ್. ಅವ್ರು ಅವ್ರ ಕಾರ್ಡ್ ಕೊಟ್ಟರಲ್ರಿ, ಅವಾಗ ಗಂಗಾವತಿಗೆ ಹೋಗಿ ಪರೀಕ್ಷೆ ಮಾಡಿಸ್ಕೊಂಡ್ ಬಂದಿದ್ದೇವ್ರಿ. ಇಲ್ಲ ಉತ್ತಮ ಐತಿ, ನಿಮ್ದೇನ್ ಇದೆಯಲ್ಲ ಅಂತ ಅಂದ್ರ ಸರ್ ಅವ್ರು. ಒಳ್ಳೇದು ಸಡನ್ ಮತ್ತಪ್ಪರೆ, ನೀವು ಪಲ್ಯದ ಸಿಗುಟ್ ಕಟ್ಕೊಂತ ನಮ್ಮ ಮುಂದಿಗೆ ನಮ್ಮ ಕೇಳುಗರ ರೈತರಿಗೆ ನಿಮ್ಮ ಅನುಭವಗಳನ್ನೆಲ್ಲ ಹಂಚಿಕೊಂಡಿದ್ದೀರಿ. ಮತ್ತೊಮ್ಮೆ ನಮ್ಮ ಎಲ್ಲ ರೈತರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಧನ್ಯವಾದ. ನಮಸ್ಕಾರ. ನಮಸ್ಕಾರ. ಇದುವರೆಗೂ ತರಕಾರಿ ಸೊಪ್ಪು ಕೃಷಿಯಲ್ಲಿ ತೊಡಗಿಸಿಕೊಂಡಿರುವಂಥ ಶ್ರೀ ಸಣ್ಣ ಹನುಮಂತಪ್ಪ ಗುಮ್ಮಗಿರಿ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಸೋಮೇಶ್ ಉಪ್ಪಾರ್. ಶರೀರ ವೃದ್ಧಿಗೆ, ಶರೀರ ಶುದ್ಧಿಗೆ ನೀರು ಬೇಕೇ ಬೇಕು. ಹೊಲ, ನೆಲ, ತೋಟ, ಗದ್ದೆಗಳಿಗೆ ಸಮೃದ್ಧವಾಗಿ ನೀರು ದೊರೆತರೆ ಮಾತ್ರ ನಮ್ಮ ಬದುಕು ಸಮೃದ್ಧ. ನೀರನ್ನ ಮಲಿನಗೊಳಿಸದಿರಿ, ನೀರು ಪೋಲಾಗದಂತೆ ನೋಡಿಕೊಳ್ಳಿ. ನೀರನ್ನ ಇಂಗಿಸುವ, ಮರುಬಳಕೆ ಮಾಡುವ ವೈಜ್ಞಾನಿಕ ವಿಧಾನದ ಕುರಿತು ತಿಳಿದುಕೊಳ್ಳಿ. ನೀರು ಅತ್ಯಮೂಲ್ಯ, ಮಿತ ಬಳಕೆ ಅನಿವಾರ್ಯ. ಈಗ ಕೇಳಿ ರೈತರಿಗೆ ಸಲಹೆ. ರೋಗ ಕೀಟಗಳ ಬಾಧೆ ಇಲ್ಲದಿದ್ದರೆ ಮತ್ತು ಸೂಕ್ತ ಹವಾಮಾನವಿದ್ದರೆ ಎಲ್ಲ ಬೆಳೆಗಳಿಂದಲೂ ಹೆಚ್ಚಿನ ಇಳುವರಿ ನಿರೀಕ್ಷಿಸಬಹುದು.